ಸಕ್ತ ಕಂಚನ ಜಗರ್ವ ಹರಿ ಗೌರಭಾ ಪ್ರೀತರಂಜಿತ ಜಗಂದ ಕಿರಿತಿ ನಿಂದಿಶಾರಭ ಬಾಲವೇಷ ಶೂನು ಸರ್ವ ವಂಚಿತರ್ವ ಸಾಧಿಕಾ ಮಾಹ್ಯಾಮತ್ಮ ಪದ ಪದ್ಮಸ್ಯಾಧಸ್ತು ರಾಧಿಕಾ ಗೌಡವಿಂದ ಕಂತಿ ನಿಂದಿ ಚಿತ್ರಪತ ಶಾಧಿಕಾ ಕೃಷ್ಣ ಮತ ಬಿಂಗ ಕೇಳಿ ಪುಲ ಪುಷ್ಪವಾಧಿಕಾ ಕೃಷ್ಣ ನಿತ್ಯ ಸಂಗಮರಿತ ಪಾರ ಬಂಧು ರಾಧಿಕಾ ಮಾಹ್ಯಾಮತ್ಮ ಪರ ಪದ್ಮಸ್ಯಾಧಸ್ತು ರಾಧಿಕಾ ಶಿಷ್ಟ ಪಾಲ ವಾಲಿ ಕೀರ್ತಿ ನಿಗ್ರಹ ಚಂದ್ರ ಚಂದನೋತ್ಪಲೆಂದು ಸೇವ್ಯ ಶೀತ ವಿಗ್ರಹ ಸ್ವಾಭಿಮರ್ಷ ಬಾಲ ವೇಷ ಕಾಮತಾಪ ಬಾಧಿಕಾ ಮಾಖ್ಯಾಮತ್ಮ ಪಾದ ಪದ್ಮಾದಶ್ಯಾದಶ್ರೀ ರಾಧಿಕಾ ವಂದ್ಯ ಯಾವ ಕಾಪಿ ವಾಂದಿ ಕಾಪಿ ಆರಾಮ ರೂಪನವ್ಯ ಯಾವನಾದಿ ಸಂಪದಾನ ಯಾಚಾಮ ಶೀಲ ಹರ್ದ ಲೀಲಯಾಚ ಸಾಯ ತೋಸ್ತಿ ನಾಧಿಕಾ ಮಾಖ್ಯಾ ಮತ್ಮ ಪರ ಪದ್ಮಾದಶ್ಯಾದಷ್ಟು ರಾಧಿಕಾ ಮಾಖ್ಯಾಮತ್ಮ ಪದ್ಮಾದಸ್ಯಾದಷ್ಟು ರಾಧಿಕಾ ಮಹ್ಯಾ ಮತ್ಮ ಪದ ಪದ್ಮಾದಸ್ಯಾದಷ್ಟು ರಾಧಿಕಾ.